ಭತ್ತ ಬೆಳೆದಾಗ ಅಕ್ಕಪಕ್ಕದಲ್ಲಿ ತೋಟ ಮಾಡಿದ್ರು. ತೋಟದ್ದು ಸ್ವಲ್ಪ ನೀರಳು, ಅವ್ರ ತೋಟ ಬೆಳೆದಂಗೆ ನೀರಳಾಯ್ತು. ನಾವು ಆಕಸ್ಮಿಕವಾಗಿ ತೋಟ ನೆಡ್ಬೇಕು ಅನಿವಾರ್ಯ ಬಂತು. ನಾವು ಅಡಿಕೆ ನೆಟ್ವಿ, ಅಡಿಕೆ ನೆಟ್ವಿ, ನಮ್ಮ ಜಮೀನು ಅರ್ಧ ಎಕರೆ ಇರೋದು, ಅದು ಭತ್ತ ಬೆಳೆಯೋದು ತಪ್ಪಾಯ್ತು ಹೋಯ್ತು. ಅವಾಗ ಏನ್ ಮಾಡಿದ್ವಿ, ಭತ್ತ ಬೆಳೆಯಕ್ಕೆ ನಮ್ಗೇನಿಲ್ಲ, ಬರೀ ಅಷ್ಟೇನೆ ಇದ್ದಿದ್ದು ಮತ್ತೆ ಕೂಲಿ ಮಾಡ್ಕೊಂಡು ಇದ್ವಿ ನಾವು. ಸರಿ ಅಂದ್ಬಿಟ್ಟು ಬೇರೆಯವ್ರು ಗುತ್ತಿಗೆಗೆ ಜಮೀನು ಜಾಸ್ತಿ ಇರೋರು ಮಾಡ್ತಾನೆ ಇರಲಿಲ್ಲ ಭೂಮಿನ. ಅಲ್ಲಿ ನಾವು ಗುತ್ತಿಗೆಗೆ ಅಂತ ಹೋದ್ವಿ, ಒಂದು ಎಕರೆಗೆ 8 ಕ್ವಿಂಟಲ್ ಭತ್ತ ಅವ್ರಿಗೆ ಕೊಡಬೇಕು, ಇನ್ನು ಮಿಕ್ಕಿದ್ದೆಲ್ಲ ನಮಗೆ. ಅದರಲ್ಲಿ ತುಂಬಾ ಲಾಸ್ ಇದೆ ಸರ್ ಅದರಲ್ಲಿ, ಆದ್ರೂ ಅದನ್ನ ನಾವು ಮಾಡ್ತಾ ಬಂದ್ವಿ. ಅದರಲ್ಲಿ ನಮಗೆ ಒಂದು ಎಕರೆಗೆ ನಾವು ಕೆಲಸ ಮಾಡಿದ್ರೆ 10,000 ದುಡ್ಡು ಅದ್ರಲ್ಲಿ ಮಿಗ್ತಾ ಇತ್ತು, ಇಲ್ಲ ಅಂದ್ರೆ ಅದ್ರಲ್ಲಿ ಏನು ಇಲ್ಲ, ಒಂದು ಲಾಸು. ಅದು ಇಲ್ಲ ಅಂದ್ರೆ ಮೈ ಮೇಲೆ ಬರ್ತಾ ಇತ್ತು. ಅದನ್ನ ನಾಟಿ ಮಾಡಕ್ಕೆ ನಾವು ಈಗ ಒಂದೇ ಸತಿ ಎಲ್ಲಾ ರೈತರು ಒಟ್ಲು ಬಿಡೋದ್ರಿಂದ ಜನದ ಬೇಡಿಕೆ ಬಹಳ ಇತ್ತು. ನಾವು ಬೇರೆ ಕಡೆಯಿಂದ ಜನ ಕರ್ಕೊ ಬರ್ಬೇಕು, ಬೇರೆ ಊರಿಂದ ಕರ್ಕೊ ಬರ್ಬೇಕು. ಅವರಿಗೆ ಊಟ ತಿಂಡಿ ಆಟೋ ಬಾಡಿಗೆ ತಗೊಂಡ ನಾವು ಅವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಒಂದು 2,500 to 3,000 ಗಂಟ ನಾಟಿಗೆ ಅವ್ರ ಹತ್ರ ದುಡ್ಡು ಹೋಗ್ತಾ ಇತ್ತು ನಮ್ದು. ಆಮೇಲೆ ಅದನ್ನ ನಾವು ಹೀಗೇನೆ ಮಾಡ್ತಾ ಬಂದ್ವಿ. ನಾವು ಹಿಂಗೆ ಮಾಡ್ತಾ ಬಂದವಾಗ ಈಗ ನಾವು ಒಂದು 2 ಪಾರ್ಟ್ನರ್ ಅಲ್ಲಿ ಯಾರ್ಯಾರು ಸಿದ್ದೇಗೌಡರು, ನಾವು 10 acres ಜಮೀನ ಒಂದೇ ಭೂಮಿ ಉಳ್ತಾ ಇದ್ವಿ. ಸರಿ ನಾವು ಹೀಗೆ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೆ ಭಾರ್ಗವಿ ಸರ್, ನಾಗರಾಜ್ ಸರ್ ಒಂದು ಇಲ್ಲಿ ಹರಳಿಕೆರೆಯಲ್ಲಿ ಒಂದು ಹೊಸದಾಗಿ ಎಂತ ಭತ್ತದ ನಾಟಿ ಬಂದಿದೆ ಅಂತ ಟ್ರೈನಿಂಗ್ ಕರ್ಕೊ ಬಂದ್ವಿ. ಅಲ್ಲಿ ಒಂದು ನಮ್ಗೆ ಟ್ರೈನಿಂಗ್ ತೋರಿಸಿದ್ರು, ಒಂದು ನಾಟಿ ಮಿಷನ್ ತಗೊಂಡ್ಬಂದು ಈಗ ಮಾಡ್ತಾ ಇದೀವಿ ನೋಡ್ರಿ ಅಂತ ತೋರಿಸಿದ್ರು. ಸರಿ, ನೀವು ಹಳ್ಳಿಕೆರೆಗೆ ತರಬೇತಿ ಹೋದ್ರಿ ಅಲ್ವಾ? ಅಲ್ಲಿಂದ ಸರ್ ನಾವು ಒಂದು 10 acres ಸರ್, ನಾಗರಾಜ್ ಸರ್, ಭಾರ್ಗವಿ ಸರ್, ಕೃಷ್ಣಕುಮಾರ್ ಸರ್ ಅವರೆಲ್ಲ ಮುಂದಾಳತ್ವದಲ್ಲಿ ಫಸ್ಟ್ ಗೋಣಿ ನಮ್ಮ ಗ್ರಾಮ ಪಂಚಾಯತಿಗೆ ಫಸ್ಟ್ ನಾಟಿ ನಾವೇ ಶುರು ಮಾಡಿದ್ವಿ, ನಾಟಿ ಯಂತ್ರದ ಮೂಲಕವಾಗಿ. ಸಿದ್ದೇಗೌಡ್ರೆ, ನೀವು ಇಬ್ರು ಪಾರ್ಟ್ನರ್ ಆಗಿ ಶುರು ಮಾಡಿದ್ರಿ ಈ ನಾಟಿ ಯಂತ್ರವನ್ನ ತಗೊಂಡ್ಬಿಟ್ಟು ನಾಟಿ ಮಾಡುವಂತದ್ದು. ಈಗ ನಿಮ್ಗೆ ಎಷ್ಟು ಜಮೀನ್ ಇದೆ ಸರ್? ನಮ್ದು ಗೋಣಿಬೀಡು, ನಮ್ಮೂರು, ನಮ್ಗೆ 2 acres ಜಮೀನ್ ಇತ್ತು. ನಮ್ ತಂದೆ ಮಾಡೋದು ಅಷ್ಟೇ ಜಮೀನು, ಅದನ್ನು ಮಾಡ್ತಾ ಇದ್ವಿ. 1 acres ಕಬ್ಬು, 1 acres ಭತ್ತ ಮಾಡಿದ್ವಿ. ಕಬ್ಬು ಈಗ MPM ಫ್ಯಾಕ್ಟ್ರಿ ಮುಚ್ಚಾಯ್ತು, ಮುಚ್ಚೋದಾಗ ಏನ್ ಮಾಡ್ಬೇಕು, 2 ಭತ್ತ ಮಾಡ್ಬೇಕಾಯ್ತು. ಸರಿ ಅಂದ್ಬಿಟ್ಟು 1 acres ಅಕ್ಕೆ ಕೊಡಿಸ್ದೆ, 1 acres ಭತ್ತ ಮಾಡ್ತಾ ಇದೆ. ಹಂಗೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇದಕ್ಕೆ ನಮ್ಮ ಹಿರೂರು ಅಂತ ಇದಿದೆ, ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಭಾರ್ಗವಿ ಸರ್ ಪರಿಚಯ ಆದ್ರು, ನಾಗರಾಜ್ ಸರ್ ಅವ್ರ ಪರಿಚಯ ಆದ್ರು, ಕೃಷ್ಣಕುಮಾರ್ ಅವ್ರ ಪರಿಚಯ ಆದ್ರು, ಕೃಷಿ ಇಲಾಖೆ ಅಧಿಕಾರಿಗಳೆಲ್ಲ ಪರಿಚಯ ಆದ್ರು. ಆಮೇಲೆ ಹಂಗೆ ಅವರು ಅಲ್ಲಲ್ಲೇ ಈಗ ಇದಕ್ಕೆಲ್ಲ ಕರೆದಿದ್ರು ನಮ್ನ, ನಾವು ಹೋಗ್ತಾ ತರಬೇತಿಗೆಲ್ಲ ಕರೆದಿದ್ರು, ಹೋಗ್ತಾ ಇದ್ವಿ. ಹುಬ್ಳಿ ಗಂಟಲು ಹೋಗಿದ್ವಿ, ಅಲ್ಲೆಲ್ಲ ನಾವು ನೋಡ್ಕೊಂಡ್ ಬಂದಾಗ ಸಮಾಧಾನ ಆಗಿತ್ತು. ಆಮೇಲೆ ನಾವು ಭಾರ್ಗವಿ ಸರ್ ಕೇಳಿದ್ವಿ, ಸರ್ ಏನ್ ಸರ್ ಏನೇ ಹೊಸ ಇದ್ರೆ ಹೇಳಿ ಸರ್ ಅಂತ. ಅವ್ರು ಅದೇ ಟೈಮ್ಗೆ ಹಳ್ಳಿಕೆರೆ ಕರೆದ್ರು. ಹಳ್ಳಿಕೆರೆ ಕರೆದಾಗ ಏನಾಯ್ತು, ಅಲ್ಲಿ ಸಸಿ ಇದು ಹೊಸ್ತಗಿ ಯಂತ್ರ ಅಂತ ತೋರಿಸಿದ್ರು. ನಮಗೂ ಮಾಡಿ ಅಂತ ಟ್ರೈನಿಂಗು ಮಾಡಿ ಅಂತ ಭಾರ್ಗವಿ ಸರ್ ಒತ್ತಾಯ ಮಾಡಿದ್ರು. ನೋಡಿದ್ವಿ, ಟ್ರೈನಿಂಗ್ ಮಾಡಿದ್ವಿ, ಮಿಷಿನ್ ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತು. ಸರಿ, ಆಮೇಲೆ ಸರ್ ನಮಗೊಂದು 2 acres ಮಾಡಿಕೊಡಿ ಸರ್ ಅಂದರು. ನಾವು 2 acres ಅಂತ ಒಟ್ಟು ಬಿಟ್ಟಿದ್ವಿ, ನಾನು ಮತ್ತೆ ಗೋಪಾಲ್ಗೌಡ ಅಂತ ಒಳ್ಳೆ ಮನುಷ್ಯ ಜೊತೆಲಿ ಭಾರಿ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ಒಟ್ಟಿಗೆ ಮಾಡ್ತಿದ್ವಿ ನಾವು. ಸರಿ, ಅವಂಗೂ ಸ್ವಲ್ಪ ಅಷ್ಟೇ, ನಾವು ಅಷ್ಟೇ, ನಾವು ಇಬ್ಬರು ಕೂಲಿ ಕೆಲಸ ಮಾಡೋರು, ಒಂದು ಜೊತೆ ಎತ್ತಿಟ್ಕೊಂಡು ಹೆಂಗ ಮನೆ ಭಂಗ ಮಾಡ್ಕೊಂಡು ಕಾಲ ಕಳಿತಿದ್ವಿ. ನಾವು ಒಂದೇ ಭೂಮಿ, ಒಬ್ರದ್ದು ಜಮೀನ್ ಭಾಗ್ಯಮ್ಮಾರ ಅಂತ ನಮ್ಮ ಗೋಣಿಬಿಡಲಿ, ಅವ್ರದ್ದು ಜಮೀನು 10 acres ಜಮೀನು ಇಬ್ಬರು ಸೇರಿ ಮಾಡಿದ್ವಿ. ಧೈರ್ಯ ಮಾಡಿ, ತುಂಬಾ ಲಾಸ್ ಆಗ್ತಿತ್ತು ಫಸ್ಟ್ ಎಲ್ಲ, ಏನ್ ನಟ್ಟಿಗೆ ಅದಕ್ಕೆ ಟಿಲ್ಲರ್ಗೆ ಎಲ್ಲದಕ್ಕೂ ಲಾಸ್ ಆಯ್ತಿತ್ತು. ಆಮೇಲೆ ಇವರು ಟಿಲ್ಲರ್ ಇದ್ದು ತೋರಿಸುದಲ್ಲ ಮಿಷಿನ್, ಮಿಷಿನ್ ತೋರಿಸ್ದಾಗ ಏನಾಯ್ತು, ಆಯ್ತು ಸರ್ ನಮ್ಗೊಂದ್ಸಲಿ ಒಂದು 2 acres ಮಾಡ್ಕೊಡಿ ಸರ್ ಅಂದ್ರು. ಆಯ್ತಪ್ಪ ಮಾಡ್ತೀವಿ, ಒಂದು 2 acres 3 acres ಸಸಿ ಹಾಕ್ರಿ ಅಂದ್ರು. ನಾವು ಏನ್ ಮಾಡಿದ್ವಿ, ಹೆಚ್ಚು ಕಮ್ಮಿ ಒಂದು 8-9 acres ಸಸಿ ಹಾಕ್ಬಿಟ್ಟಿದ್ವಿ. ಜಾಸ್ತಿ ಗದ್ದೆ ನಚ್ಚಿಕಡಾಗಿತ್ತಲ್ಲ, ಮಾಮೂಲಿ ನಾಟಿ ಮಾಡೋ ಪದ್ಧತಿ ತರ, ಮಾಮೂಲಿ ತರ ಒಂದು ತೋರ್ಸ್ಕೊಟ್ಟಿದ್ರು ಅವರು. ನಾವು ಭತ್ತ ಜಾಸ್ತಿ ಹಾಕಿದ್ವಿ, ನಮ್ಗೆ ಗಾಬರಿ ಅಲ್ಲ, ಕಡಿಮೆ ಆಗ್ಬಿಟ್ರೆ ಸಸಿ ಆಗ್ಬಿಟ್ರೆ ಏನಪ್ಪ ಅಂತ. ಹಂಗ ನಮ್ ಗೊಪ್ಪಗೌಡ್ರು ಏನಾದ್ರು ಗೊತ್ತಾ, ಏ ಇಲ್ಲ ಕಣ ಆಗುತ್ತೆ ಅಂತ, ಏ ಸುಮ್ನಿರಪ್ಪ ಅಂದ್ಬಿಟ್ಟು ನಾವೇ ಮಾಡಿದ್ವಿ, ಸಸಿ ಹಾಕಿದ್ವಿ. ಅದು ಹೆಚ್ಚು ಕಮ್ಮಿ 8 acres ಸಸಿ ಆಯ್ತು. ನಾವು ಭಾರ್ಗವಿ ಸರ್ ಹೇಳಿದ್ರು, ಧೈರ್ಯ ಕೊಟ್ರು, ಒಟ್ಟಿದ್ರಿಪ್ಪ ಏನಾಗಲ್ಲ ಅಂದ್ರು. ಮಾಡಿದ್ವಿ, ಆ ಬಾರಿ ಬಂದಿ ಬಂದಿ ನೋಡ್ಕೋದ್ರು ಕೃಷ್ಣ ಸರ್, ಭಾರ್ಗವಿ ಸರ್ ಎಲ್ಲ ಗದ್ದೆ ತಕ್ಕೆ ಬರೋರು. ಈಗ ಪ್ರಾರಂಭದಲ್ಲಿ ನೀವೇನು ಗುತ್ತಿಗೆ ತಗೊಂಡು ಮಾಡ್ತಾ ಇದ್ರಲ್ಲ ಜಮೀನು, ಅಲ್ಲಿ ನಾಟಿ ಮಾಡಿದ್ರು? ಅಲ್ಲೇ ಅಲ್ಲೇ ಸರ್, ಅದು 10 acres ಭೂಮಿ, ಅದು 8 acres ಮಾಡಿದ್ವಿ, 2 acres ಕೈ ನೆಟ್ಟಿ ಮಾಡ್ಕೊಂಡ್ವಿ. ಏನಾಯ್ತು, ಫಸ್ಟ್ನೇ ಸಲಿನೇ 30-32 ಬೀಳ್ತಿತ್ತು, ಅದು 40-41 ಬೀಳಿಸೋದು ಇಳುವರಿ. ಯಾವುದು? 1 acres ಅದೇ 10 acres ಮಾಡ್ತಿದ್ವಲ್ಲ, ಈ ಯಂತ್ರದಲ್ಲಿ ನಾಟಿ ಮಾಡಿದ್ರಲ್ಲ, ಅದು ಮಿಷಿನ್ ಅಲ್ಲಿ ಮಾಡಿದ್ವು, 40-41 ಇಳುವರಿ ಬಿದ್ಬಿಡ್ತು. ನಮ್ಗೆ ಖುಷಿ ಆಗೋಯ್ತು. ಮತ್ತೆ ಏನಾಯ್ತು ಅಂದ್ರೆ, ಈಗ ಜಾಸ್ತಿ ಗೊಬ್ಬರ ಹಾಕಿದ್ರೆ? ಇಲ್ಲ ಸರ್, ಈಗ ಮೀಡಿಯಮ್. ಈಗ 1 acres ನಾವು 1 ವರ್ಷ ಗೊಬ್ಬರ ಹಾಕ್ತಿದ್ವಿ. ಅವ್ರು ಹೇಳಿದ್ರು, ನೀವ್ ಏನ್ ಗೊಬ್ಬರ ಹಾಕ್ತಿದ್ರಿ, ಏನ್ ಮಾಡ್ತಿದ್ರಿ ವ್ಯವಸಾಯ, ಅಷ್ಟೇ ಮಾಡಿ ಅಂದ್ರೆ ನಾವು ಅಷ್ಟೇ ಮಾಡಿದ್ವಿ. ಮಾಡಿದಾಗ ಅವ್ರಿಗೆ ಹೆಚ್ಚು ಕಮ್ಮಿ ಒಂದು 15 ದಿವಸಕ್ಕೊಂದ್ಸಲಿ ಭಾರ್ಗವಿ ಸರ್ ಬಂದೋಗವರು. ನಾವು ಫೋನ್ ಮಾಡೋ ಸಾಕು, ಏನಪ್ಪ ಆಯ್ತು,

ಮುಗಿಸುವಂತ ಪ್ರಯತ್ನ ಆಗ್ಬಿಡ್ಬೇಕು. ಸಸಿ ಬಗ್ಗೆ ಏನೋ ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಈಗ ನಾವು ಕೈ ನೆಟ್ಟಿ ಮಾಡ್ತೀವ ಸರ್, ಅದು ಹೆಚ್ಚು ಕಮ್ಮಿ 25 ದಿವಸದಿಂದ 3 ದಿವಸದೊಳಗಡೆ ಕೈ ನೆಟ್ಟಿ ಮಾಡೋದು. ಅದೇನಾಗುತ್ತೆ, ಕೈ ನೆಟ್ಟಿ ಕೀಳ್ತಾರೆ, ಆಮೇಲೆ ಅದು ಗರಿ ಹಾಕೊಂಡು ದಪ್ಪ ಇರುತ್ತೆ, ಪೈರು ದಪ್ಪ ಇರುತ್ತೆ. ಇವರೇ ಮಾಡ್ತಾರೆ, ಕೀಳ್ತಾರಲ್ಲ ಭತ್ತ ಅದರಲ್ಲಿ ಕಲ್ಚ್ಕೊಳ್ಳುತ್ತೆ, ಅಂದ್ರೆ ಬಿದೋಗುತ್ತೆ, ಬೇರು ಕಟ್ಟಾಗುತ್ತೆ ಕೆಲವು. ಅದೇ ಮಾಡ್ತಾರೆ ಇಟ್ಟಿರ್ತಾರೆ. ಈಗ ನಾವು ಹೆಂಗೆ ಅವೆಲ್ಲ ಮಾಡಿದೀವಿ ಅಂದ್ರೆ, ನಾವು 2 ಎಕರೆ ಸಪರೇಟ್ ಮಾಡಿಸಿದಾಗ ಅದು 8 ದಿವಸ ಬೇಕಾಯ್ತು ಸರ್ ಹಸುತ್ತಿರೋಕೆ. ಇವತ್ತು ನೆಟ್ಟಿದ್ಗೆ 8 ದಿವಸ ಅದು ಕೆಂದಗಾಗಿ ಬಣ್ಣ ಕೆಂದಗಾಗಿ ಹಸುತ್ತಿರ್ಬೇಕು. ಅದು ಈಗ ನಾವು ನೆಟ್ಟಿದ್ದು ಏನು ಗೊತ್ತಾ ಸರ್, ಅದು ನಾವು ಟ್ರೈ ಮೇಲೆ ಬಿಡ್ತೀವಲ್ಲ, ಆ ಪೈರು ಗರಿ ಹೊಡೆದಿರಲ್ಲ, ಚೂಪಿರುತ್ತೆ ಅಷ್ಟೇ. ಚೂಪಿರಲಾಗಿ ಅದೇನಾಗುತ್ತೆ, ಹಿಂಗ್ ಭೂಮಿಗೆ ಹಿಂಗ್ ಹೊಡೆದಕ್ಷಣ ಮಿಷಿನು ಹಾಗೆ ಕಚ್ಕೊಳುತ್ತೆ. ಕಚ್ಕೊಂಡಾಗ ಏನಾಗುತ್ತೆ, 5 ಸಸಿ ಒಂದು ಜಾಗಕ್ಕೆ ಹೊಡೆದಾಗ ಹೊಡಿತು ಒಂದು ಮಿಷಿನು, ಅದು 5 ಇಂದ 30 ಕಡ್ಡಿ 40 ಕಡ್ಡಿಗಂಟ್ಲು ಅದು ಹೊಡ್ಕೊಳುತ್ತೆ. ಅದೇ ಕೈ ನೆಟ್ಟಿ ಮಾಡಿರ್ತೀವಲ್ಲ, ಅದೇನಿದ್ರು 25-30 ಲಾಸ್ಟ್ ಸರ್ ಅದು. ಯಾಕಂದ್ರೆ ಇದು ಕೆಲವು ರೈತರುಗಳಿಗೆಲ್ಲ ಗೊತ್ತಿರುತ್ತೆ, ನಾವೇನು ಹೇಳ್ಬೇಕಾಗಿಲ್ಲ. ಅಂದ್ರೆ ಏನಪ್ಪ, ನಾವು ಅನುಭವದಲ್ಲಿ ನಾವು ಇದು ಹೇಳ್ತಾ ಇದೀವಿ ಅಷ್ಟೇ. ಯಾಕಪ್ಪ ಅಂದ್ರೆ ಈಗ ಅವ್ರ ಖುಷಿ, ಈಗ ನಮ್ಗೆ ಖುಷಿ ಇತ್ತಿಲ್ಲ ಮುಂಚೆ, ಈಗ ನಮ್ಗೆ ಹಿಂಗ ಅಧಿಕಾರಿಗಳು ಪರಿಚಯ ಕೊಟ್ಟು ಮಾಡಿಸ್ಲಾಗಿ ನಮ್ಗೆ ಚೆನ್ನಾಗಾಯ್ತು, ನಮ್ಗೆ ಮತ್ತೆ ಬಾಡಿಗೆ ಸಿಗುತ್ತೆ ಮತ್ತೆ ಇದು ಸಿಗುತ್ತೆ ಅಂತ ಇದಲ್ಲ, ಅವ್ರ ಸಹಕಾರದಿಂದ ಮಾಡಿದ್ವಿ, ಚೆನ್ನಾಗಾಗಿದೆ. ಹಂಗಾಗಿ ಇವೆಲ್ಲ ಸಸಿ ಬಗ್ಗೆನೂ ಕೂಡ ಹೇಳ್ತೀವಿ. ಮತ್ತೆ ಈಗ ನಾವು ಟ್ರೈನ್ ಇದೆಯಲ್ಲ ಸರ್, ಟ್ರೈ ಸಸಿ ಅದು 25-30 ದಿವಸ ಬಿಟ್ಟರು ಕೂಡ ಅದ್ರ ಮೇಲೆ ಬೆಳೆಯಲ್ಲ ಸರ್ ಅದು. ಯಾಕಂದ್ರೆ ಅದಕ್ಕೆ ಅಷ್ಟೇ ಆಹಾರ ಸಿಕ್ಕಿರೋದು, ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಈಗ ಒಟ್ಟಾರೆಯಾಗಿ ಗೋಪಾಲಗೌಡ ಹಾಗೂ ಸಿದ್ದೇಗೌಡ ಅವರೇ, ನಿಮಗೆ ಜಮೀನು ಭತ್ತ ಬೆಳೆಯಲಿಕ್ಕೆ ಇಲ್ಲದೆ ಇದ್ರು ಸಹ ಬೇರೆ ಭತ್ತ ಬೆಳೆಯುವಂತಹ ರೈತರಿಗೆ ತಾವು ಅನುಕೂಲ ಮಾಡಿಕೊಡ್ತಾ ಇದ್ದೀರಿ, ಜೊತೆಗೆ ನಿಮಗೊಂದು ಉದ್ಯೋಗ ಸಿಕ್ಕ ಹಾಗಾಯ್ತು ಇಬ್ಬರಿಗೂ. ಇನ್ನೊಂದ್ಸ ಹೇಳ್ತೀನಿ ಸರ್, ಈಗ ನಮ್ಮ ಅಣ್ಣರ್ ಕೆಲಸ ಇದಾರೆ, ಏನೋ ಅನಿವಾರ್ಯ ಓದಿ ಕಾಸಿಗಿದೆ, ಅವನಿಗಿಂತ ಕೂಡ ನಾನು ಜಾಸ್ತಿ ದುಡಿತೀನಿ. ಇವತ್ತು ಒಬ್ಬ ಅಧಿಕಾರಿ ಅಂದ್ಬಿಟ್ಟು ಅವ್ರಿಗೆ ಮರ್ಯಾದಿದೆ ಇಲ್ಲ ಅಂತ ಅಲ್ಲ, ಆದ್ರೆ ಅವನು ತಿಂಗಳಿಗೆ 35,000 ಸಂಬಳ ತಗೋತಾನೆ ಸರ್. ನಾನು ಲೆಕ್ಕ ಹಾಕಿದ್ರೆ 50,000 ನನ್ನ ತಿಂಗಳಿಗೆ ತಗೋತೀನಿ ಸರ್, ಅಂದ್ರೆ ಗುತ್ತಿಗೆ ಅದೇ ಮಾಡಿ. ಹಾ ಸರ್, ನಮ್ಮಲ್ಲೂ ಅದೇ ಸರ್, ನಮ್ಗೆ ದುಡಿಮೆ ಅನ್ನೋದು ನಾವು ಬೇರೆ 250-300 ರೂಪಾಯಿ ಕೂಲಿಗೆ ಹೋಗ್ತಿದ್ವಿ. ಅಲ್ಲಿ ಅದೇ ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 3-4 ಗಂಟೆ ಮನೆಗೆ ಬರ್ತಿದ್ವಿ. ಅದರಿಂದ ನಾವ್ ಏನೂ ಸಾಧನೆ ಮಾಡಕ್ ಆಗ್ಲಿಲ್ಲ. ಈಗ ಇದೆಲ್ಲ ನಮ್ಮ ಯಾಂತ್ರೀಕೃತ, ಇವು ನಮ್ಗೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಈಗ ಇವರೆಲ್ಲ ಸರ್ ಪರಿಚಯ ಮಾಡಿದ್ಮೇಲೆ ಈಗ ಒಂದು ದಿವಸಕ್ಕೆ ನಾವು ಖರ್ಚು ಕಳೆದು 2-3 ಸಾವಿರ ದುಡಿಮೆ ಮಾಡ್ತಾ ಇದೀವಿ. ಆಮೇಲೆ ಅದರಿಂದ ನಮ್ಗೆ ಒಂದು ಒಳ್ಳೆ ಆರ್ಥಿಕ ಮಟ್ಟ ಸುಧಾರಣೆ ಆಗಿದೆ, ತುಂಬಾ ಅನುಕೂಲ ಆಗಿದೆ. ಖುಷಿಯಾಗಿದ್ದೀವಿ. ಯಾಕೆಂದ್ರೆ 1 ಎಕರೆ ಜಮೀನಿನಲ್ಲಿ ನಾವು 6 ತಿಂಗಳಿಂದ ದುಡ್ಡಿದ್ರೆ 10,000 ಮಿಕ್ಸೋದು ತುಂಬಾ ಕಷ್ಟ ಇತ್ತು. ಇವತ್ತು ನಾವು ಒಂದ್ ಮಿಷಿನ್ ಅಲ್ಲಿ ಖರ್ಚೆಲ್ಲ ಕಳೆದು 1 ಲಕ್ಷ ರೂಪಾಯಿ ದುಡ್ಡನ್ನ ಮಿಗಿಸ್ತಾ ಇದೀವಿ. ಇನ್ನೊಂದು ಅನುಭವ ಏನಂದ್ರೆ, ನಾವು ಗೋಪಾಲಗೌಡರು ನಾವು 7 ಎಕರೆ ಜಮೀನು ಮಾಡ್ತೀವ ಸರ್, ಅದು ಒಬ್ಬರದೆ. ಅದರಲ್ಲಿ ಹಿಂದೆ ನಾವು ಕೈ ನೆಟ್ಟಿ ಮಾಡ್ಬೇಕಾದ್ರೆ ಪ್ರತಿ ಒಂದು ಅವ್ ನಮ್ ಟಿಲ್ಲರ್ ಕೂಡ ಇಲ್ಲ. ಅವಾಗ ಟೋಟಲ್ 10 ಒಟ್ಟಿಗೆ ಮಾಡ್ತಿದ್ದಲ್ಲ, 10 ಎಲ್ಲ ಗುಡ್ಡೆ ಹಾಕೋ ಮಾರಾಟ ಮಾಡೋ 200 ಚೀಲ 190 ಚೀಲ ಆಮೇಲೆ 160 ಚೀಲನು ಕೂಡ ಆಗಿದೆ. ಅದರಲ್ಲಿ ನಮ್ಗೆ ಎಲ್ಲಾ ಕಳ್ದಿ ಆಳಿಗೆ 20,000-25,000 ತಗತಿದ್ವಿ. ಈಗ ಅಂತೇದ್ರಲ್ಲಿ 1 ಲಕ್ಷ ತಗತೀವಿ ಸರ್. ಅದ್ರಲ್ಲಿ ಅದೇ ಅಷ್ಟೇ ಜಮೀನಲ್ಲಿ 1 ಲಕ್ಷ ಅಲ್ಲಿ ತಗೊಳ್ತೀವಿ. ಅವ್ರ ಗುತ್ತಿಗೆ ಕೊಟ್ಟು ಹೆಚ್ಚು ಕಮ್ಮಿ 90,000 ರೂಪಾಯಿ ಹತ್ತತ್ರ ನಾವು ಈ ಸಲ ಈ ಭಾಗದಲ್ಲಿ ಹಂಚ್ಕೊಂಡಿದ್ವಿ, ಈ ಸುಗ್ಗಿಲಿ ಹಂಚ್ಕೊಂಡಿದೀವಿ. ಆಮೇಲೆ ಅದೇನಪ್ಪ ಅಂದ್ರೆ ಮತ್ತೆ ಇನ್ನೊಂದ್ ಕಡೆ ಸ್ವಲ್ಪ ನಾನು ಸಪರೇಟ್ ಮಾಡಿದೀನಿ, ಗೋಪಾಲಗೌಡರು ಅಷ್ಟೇ ಮಾಡಿರೋದು, ನಾನು ಸಪರೇಟ್ ಮಾಡಿದೀನಿ. ಅದು ಕೂಡ ಅದರಲ್ಲೂ 1-2 ಎಕರೆ ಮಾಡಿದೀನಿ. ಅದು ಕೂಡ ನನ್ನ ಕೈ ನೆಟ್ಟಿ ಇದು ಮಿಷಿನ್ ನೆಟ್ಟಿನೇ ಮಾಡ್ಕೊಂಡು ಅದರಲ್ಲೂ ಲಾಭ ತಂದಿದೀನಿ. ಇದು ಹೇಳಕ್ ಇಷ್ಟಪಡ್ತೀನಿ ಸರ್. ಒಳ್ಳೇದು ಗೋಪಾಲಗೌಡ ಮತ್ತೆ ಸಿದ್ದೇಗೌಡ ಅವರೇ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದ್ರ ಜೊತೆಗೆ ಈ ಯಾಂತ್ರೀಕೃತ ನಾಟಿಯಿಂದ ಏನೇನು ಅನುಕೂಲ ಮತ್ತೆ ಯಂತ್ರವನ್ನ ಖರೀದಿಸಿ ನೀವಿಬ್ರು ಪಾರ್ಟ್ನರ್ ಆಗಿ ಸ್ವಉದ್ಯೋಗವನ್ನ ಕಂಡುಕೊಂಡಿದ್ದೀರಿ, ಆದಾಯವನ್ನು ಹೆಚ್ಚಿಸಿಕೊಂಡಿದ್ದೀರಿ, ಈ ಎಲ್ಲ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೂ ಭತ್ತದ ನಾಟಿ ಯಂತ್ರದಿಂದ ಸ್ವಉದ್ಯೋಗ ಈ ಕುರಿತು ಭದ್ರಾವತಿ ತಾಲೂಕು ಗೋಣಿಬೀಡಿನ ಗೋಪಾಲಗೌಡ ಮತ್ತು ಸಿದ್ದೇಗೌಡ ಅವರೊಡನೆ ಸಂದರ್ಶನ ಕೇಳಿದ್ರಿ. ಈಗ ಒಂದು ಪರಿಸರ ಗೀತೆ. ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು.